ಸಹಾಯಕ್ಕಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೆಳಗರೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಹಾಗೂ ಸಮಾಜ ಸೇವೆ ಅನುಭವ ಈ ಕುರಿತು ಕಾರವಾರದ ಹಬ್ಬುವಾಡ ಗುನ್ಗಿವಾಡದ ಗಿರಿಧರ್ ಎನ್ ಗುನ್ಗಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಗಿರಿಧರ್ ಎನ್ ಗುನ್ಗಿಯವರಿದ್ದಾರೆ. ಇವರು ಕಾರವಾರದ ಗುನಗಿವಾಡ ಹಬ್ಬುವಾಡದವರು. ಮೂಲತಃ ಕೃಷಿಕರು, ವಿಶೇಷವಾಗಿ ತರಕಾರಿ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಕಳೆದ 10-12 ವರ್ಷದಿಂದ ತರಕಾರಿ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ, ಜೊತೆಗೆ ಹವ್ಯಾಸವಾಗಿ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಏನು ಅದು ಅವರ ಅನುಭವ ಇದೆ, ಅದನ್ನು ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಗಿರಿಧರ ಗುರುಗಿ. ನಮಸ್ಕಾರ ಸರ್. ಹೇಳಿ, ತರಕಾರಿ ಕೃಷಿಯಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು, ನಿಮ್ಮ ಒಂದು ಹಿನ್ನೆಲೆ ಏನು ಅಂತ? ನಮ್ಮ ಜಮೀನಿದೆ, ಯಾಕೆ ಬೆಳಿಬಾರ್ದಂತ ನಾನು ತರಕಾರಿ ಬೆಳೆ ಶುರು ಮಾಡಿದ್ದೀನಿ ಸರ್. ನನ್ನ ಜಮೀನು ನೀವು ಮೊದಲು ಕೂಡ ನಿಮ್ಮ ಹಿರಿಯರು ಕೂಡ ಕೃಷಿ ಮಾಡ್ಕೊಂಡ್ ಬಂದಿದ್ರು ಸರ್. ಅವರು ಕೇವಲ ಭತ್ತ ಶೇಂಗಾ ಅಷ್ಟೇ ಬೆಳೀತಿದ್ರು. ನಾನು ಟಿವಿಯಲ್ಲಿ ಎಲ್ಲ ನೋಡಿಕೊಂಡು ಮಿಶ್ರ ತರಕಾರಿ ಬೆಳೆಯುವುದೆಲ್ಲ ನೋಡಿಕೊಂಡು ನಮ್ಮ ತಂದೆ ಇದ್ದಾಗಲೇ ನಾನು ತರಕಾರಿ ಬೆಳೆ ಶುರು ಮಾಡಿದೆ ಸರ್. ಅಂದ್ರೆ ಮೂಲತಃ ನೀವು ಭತ್ತದ ಕೃಷಿನ ಮಾಡ್ಕೊಂಡು ಬಂದವರು? ಹೌದು ಸರ್. ಈಗ ಹೇಗಿದೆ, ಭತ್ತದ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ ಸರ್, ಈಗ ಭತ್ತದ ಕೃಷಿ ಮಾಡಿ ಸಾಧ್ಯ ಆಗ್ತದೆ, ಯಾಕಂದ್ರೆ ಈಗೆಲ್ಲ ಮಳೆ ಜಾಸ್ತಿಯಾಗಿ ನೀರು ಬಂದು ನಮ್ಮ ಜಮೀನೆಲ್ಲ ಹಾಳಾಗ್ತಾ ಇದೆ. ಜಮೀನು ಎಲ್ಲಿ ಬರ್ತದೆ? ಇಲ್ಲಿ ಗುನ್ಗಿವಾಡ ಹಬ್ಬವಾಡದಲ್ಲಿ ಬರುತ್ತೆ ಸರ್. ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚು ನೀರು ಬರ್ತದೆ? ಹೆಚ್ಚು ನೀರು ಬರ್ತದೆ ಸರ್. ಈಗ 2 ವರ್ಷದಿಂದ ಮತ್ತೆ ಬಹಳ ನೀರು ಬರ್ತಾ ಇದೆ ಸರ್. ನಾವು ಈ ಸಲ ಭತ್ತ ಹಾಕಿದ್ರು, ಮೊಳಕೆ ತೆಗೆದು ಹಾಳಾಗಿ ಹೋಗಿತ್ತು. ಹೋದ ವರ್ಷ 3 ಸಲ ಮೊಳಕೆ ತೆಗೆದು ಹಾಕಿದ್ರೆ 3 ಸಲ ಹಾಳಾಗಿ ಹೋಯ್ತು. ಅಂದ್ರೆ ಈ ಸರಿ ಮೇ ಜೂನ್ ನಲ್ಲಿ ತುಂಬಾ ಜಾಸ್ತಿ ಮಳೆ ಸರ್. ಈಗ ಭತ್ತದ ಕೃಷಿಯನ್ನ ಬೇಡ ಅಂತ ಬಿಟ್ಟು ಬಿಟ್ರಿ? ಇಲ್ಲ ಸರ್, ಆದ್ರೂ ಒಂದ್ ಸ್ವಲ್ಪ ಅದನ್ನ ಮಾಡ್ತೀನಿ ನಾನು ಬೇರೆ ಕಡೆಯಿಂದ. ಒಂದ್ 100 ಸಡಿ ಯಾರು ತಂದು ಮಾಡ್ತೀನಿ ನಾನು, ಬಿಡುದಿಲ್ಲ. ಓಹೋ, ನಿಮ್ಮ ಜಾಗದಲ್ಲಿ ಮಾಡ್ತೀರಾ ಬೇರೆ ಜಾಗ? ನಮ್ಮ ಜಾಗದಲ್ಲಿ. ನಿಮ್ ಜಾಗ ಬೇರೆ ಅಂದ್ರೆ ಬೇರೆ ಊರಿಂದ ನಾಟಿ ಮಾಡಿ ಅಲ್ಲಿಂದ ತಗೊಂಡ್ಬಂದು ನಾಟಿ ಮಾಡ್ತೀನಿ ಸರ್ ಇಲ್ಲಿ. ಸರ್, ಈಗ ಭತ್ತದ ಕೃಷಿ ಅಲ್ಲದೆ ನೀವು ವಿಶೇಷವಾಗಿ ತರಕಾರಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರಿ, ಹೆಚ್ಚು ಗಮನ ಕೊಡ್ತಾ ಇದ್ರಿ. ಏನೇನು ಮಾಡ್ತೀರಿ ತರಕಾರಿ ಕೃಷಿ ಅಂದ್ರೆ? ತರಕಾರಿ ನಾವು ಈಗ ಮಳೆಗಾಲ ಸೀಸನ್ ಮುಗಿದ ಮೇಲೆ ನವೆಂಬರ್ದಲ್ಲಿ ಮೊದಲನೇದಾಗಿ ನಾವು ಹರಗಿ ಹಾಕ್ತಾರೆ, ಕೆಂಪ್ ಹರಗಿ, ಗ್ರೀನ್ ಹರಗಿ. ಇದು 21 ದಿವಸದ ಬೆಳೆ, ಇದು ಬೇಗ ಆಗ್ತದೆ. ಇದ ನಂತರ ಆಮೇಲೆ ಮೂಲಂಗಿ ಆದ್ಮೇಲೆ ಹಬ್ಬಸಿಗೆ, ಪಾಲಕ್ ಈ ತರ ಬೆಳೆ ಬೆಳಿತೀನಿ. ಇದು 45 ದಿವಸದ್ದು. ಇದಾದ್ಮೇಲೆ ಬೆಂಡೆಕಾಯಿ, ಚೌಳಿಕಾಯಿ, ಬದನೆಕಾಯಿ, ಟೊಮೆಟೊ ಸ್ವಲ್ಪ, ಆಮೇಲೆ ಮೆಣಸಿನಕಾಯಿ ಗಿಡ ಈ ಸಲ ಎಲ್ಲ ಬೆಳಿತೀನಿ ಸರ್. ಸುಮಾರು ಒಂದು 1/2 ಎಕರೆ ಅಂದ್ರೆ 20 ಗುಂಟ ಪ್ರದೇಶದಲ್ಲಿ ನೀವು ತರಕಾರಿ ಕೃಷಿ ಮಾಡ್ತಾ ಇರುವಂತವ್ರು. ಈ ಮಣ್ಣಿನ ಒಂದು ಸಿದ್ಧತೆ ಅಂದ್ರೆ ಹೇಗೆ ಮಾಡ್ತೀರಿ, ಮತ್ತೆ ಎಲ್ಲವೊಂದು ಒಟ್ಟಿಗೆ ಮಾಡ್ತಿರೋ ಅಥವಾ ಒಂದು ಹಂತ ಹಂತವಾಗಿ ಮಾಡ್ತೀರಾ? ಒಟ್ಟಿಗೆ ಮಾಡುದಿಲ್ಲ ಸರ್, ಒಂದು ಹಂತ ಹಂತವಾಗಿ ಮಾಡ್ತೇನೆ ಸರ್ ನಾವು. ಯಾಕೆಂದ್ರೆ ಒಂದೇ ಬೆಳೆ ಅಷ್ಟು ಬೆಳೆ ಬಂದ್ರೆ ನಮ್ಗೆ ಸೇಲಿಂಗ್ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ. ಅದು ಮತ್ತೆ ಆಳ್ ಬೇಕಾಗ್ತಾರೆ, ಅದಕ್ಕೆ ನಮ್ಮ ತಾಯಿ ಮತ್ತೆ ತಂಗಿ ಸೇರಿಕೊಂಡು ನಾವು ಮಾಡ್ತಾರೆ. ಸರ್, ಈಗ ಈ ಕೆಂಪು ಹರುವೆ ಮತ್ತೆ ಹಸಿರು ಹರುವೆ ಬಗ್ಗೆ ಹೇಳಿದ್ರಿ, ಸ್ವಲ್ಪ ಹೇಳಿ ಬಿತ್ತನೆ ಮಾಡೋದು ಹೇಗೆ, ಮಣ್ಣಿನ ಒಂದು ಸಿದ್ಧತೆ, ಗೊಬ್ಬರ ಕೊಡುವಂತದ್ದೆಲ್ಲ? ಮೊದಲು ನಾವು ಈ ಮಳೆಗಾಲ ಮುಗಿದ ಕಳೆ ಬಹಳ ಬರ್ತದೆ, ಸ್ವಲ್ಪ ಈ ಇರುವೆ ಕಾಟಲ್ಲಿ ಇರ್ತದಲ್ಲ, ಇರುವೆ ಕಾಟಲ್ಲಿ ಇರ್ತದೆ ಸರ್. ಆದ್ರೆ ಅದನ್ನು ಸ್ವಲ್ಪ ನಾವು ಸ್ವಲ್ಪ ಬೂದಿಯನ್ನು ಹಾಕ್ತೀರಾ? ಬೂದಿ ಹಾಕ್ತೀವಿ ಸ್ವಲ್ಪ, ಮತ್ತೆ ಎಲ್ಲ ನೀರು ಹೊಡೆದು ಬಿಡ್ತಾರೆ ಸರ್. ನೀರು ಹೊಡೆದು ಬಿಟ್ರೆ ಹೋಗ್ಬಿಡ್ತದೆ ಇರುವೆ. ಈಗ ಎಷ್ಟು ಪ್ರದೇಶದಲ್ಲಿ ಹರುವೆ ಮಾಡ್ತೀರಿ? ಹರುವೆ ಸದನ 10 ಗುಂಟೆಲ್ ಮಾಡ್ತೀನಿ ಸರ್ ನಾನು. 10 ಗುಂಟೆ? ಹೌದು. ಎತ್ತರಿಸಿದ ಮಡಿ ಮಾಡ್ಕೋಬೇಕು? ಇಲ್ಲ ಸರ್, ಅದಕ್ಕೆ ಜಮೀನು ಹದ ಮಾಡಿಕೊಂಡು ಬೀಜ ಹೊಡೆದು ಬಿಡುದು. ಬೀಜ ಹೊಡೆದು ಬಿಡುದು. ಗೊಬ್ಬರ ಹಾಕ್ತೀರಾದ್ರೂ? ಇಲ್ಲ, ಅದಕ್ಕೆ ಗೊಬ್ಬರ ಹೊಡೆದಿಲ್ಲ, ವಿದೌಟ್ ಕೆಮಿಕಲ್ ಸ್ಪ್ರೇ ಬರ್ತದೆ, ಅದನ್ನು ಹೊಡೆದು ಬಿಡ್ತೀನಿ ಸರ್ ಸ್ವಲ್ಪ. ಓಹೋ, ಅದು ಸಾವಯವ ರೀತಿಯಲ್ಲಿ? ಸಾವಯವ ರೀತಿಯಲ್ಲಿ. ಆಮೇಲೆ ಹಟ್ಟಿ ಗೊಬ್ಬರ ಎಲ್ಲ ಹಾಕುದಿಲ್ಲ? ಅದು ಹಟ್ಟಿ ಗೊಬ್ಬರ ನೆಕ್ಸ್ಟ್ ಸ್ಟೆಪ್ ಹಾಕೋದು ಸರ್. ಪಾಲಕ್, ಮೂಲಂಗಿ, ಬದನೆಕಾಯಿ ಗಿಡಕ್ಕೆ. ಈ ಹರಿವಿಗೆ ಏನು? ಇಲ್ಲ, ಹರಿವಿಗೆ ಏನಿಲ್ಲ ಸರ್. ಅದು ಆಟೋಮೆಟಿಕ್ ಅಂದ್ರೆ ನಮ್ಮ ಮಣ್ಣಿಂದ ಮೊದಲೇ ಇರ್ತಲ್ಲ, ಅದರಿಂದ ಬರ್ತದೆ ಸರ್. ಅದಕ್ಕೆ ಜಾಸ್ತಿ ಗೊಬ್ಬರ ಬೇಕಂತ ಹೇಳಿಲ್ಲ. ನೀರಾವರಿ ಎಲ್ಲ ಹೇಗೆ ಕೊಡ್ತೀರಿ? ನೀರಾವರಿ ಸರ್, ನಾನು ಬೋರ್ ಹೊಡ್ಕೊಂಡಿದ್ದೀನಿ, ಅದರಿಂದ ನೀರು ಹಾಕ್ತೀನಿ ಸರ್. ಸ್ಪ್ರಿಂಕ್ಲರ್ ಹಾಕ್ತೀನಿ ಸರ್. ಸ್ಪ್ರಿಂಕ್ಲರ್ ಹಾಕ್ತೀರಿ? ಹೌದು ಸರ್. ಈಗ ಸ್ಪ್ರಿಂಕ್ಲರ್ ಹಾಕಿದ್ರೆ ಎಲ್ಲ ತರಕಾರಿಗೂ ಕೂಡ ಒಂದೇ ರೀತಿ ಬೀಳ್ತದಲ್ಲ? ಹೌದು ಸರ್. ಅಷ್ಟು ಬೇಕಾಗ್ತದ? ಅಷ್ಟು ಬೇಕಾಗ್ತದೆ, ಸರಿ ಆಗ್ತದೆ. ಎಷ್ಟು ಸಮಯ ಬೇಕಾಗ್ತದೆ ನೀರು? ಅದೊಂದು ನೀರು ಒಂದು 15-20 ನಿಮಿಷ ಬಿಟ್ಬಿಡ್ತೀನಿ ಸರ್, ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದ್ ಸಲ. ಅರ್ಧ ಎಕರೆಗೂ ಕೂಡ ಏಕಕಾಲದಲ್ಲಿ ಬಿಟ್ಬಿಡ್ತೀನಿ? ಏಕಕಾಲದಲ್ಲಿ ಹಪ್ಪಿದ ಪಂಪ್ ಇದೆ, ಅದರಿಂದ ಬಿಟ್ಬಿಡ್ತೀನಿ ಸರ್. ಅದು ಎರಡು ಅಷ್ಟು ಏರಿಯಾ ಕವರ್ ಆಗ್ತದೆ ಸರ್, ಅದು ಆ ತರ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಸರ್. ಆಮೇಲೆ ಹರಿವೆ ಅಲ್ಲದೆ ಬೇರೆ ಏನ್ ಮಾಡ್ತೀರಿ? ಹರಿವೆ ಚೌಳಿಕಾಯಿ ಅಂತ ಹೇಳಿದ್ರಿ, ಮೂಲಂಗಿ ಅಂತ ಹೇಳಿದ್ರಿ. ಹರಿಗಿ ತೆಗೆದ್ಮೇಲೆ ನಾವು ಮೂಲಂಗಿ ಹಾಕ್ತಾರೆ, ಮೂಲಂಗಿ ಮತ್ತೆ ತೆಗೆದ್ಮೇಲೆ ಚುಟ್ಮುಟ್ಕಿ ಗಿಡ, ಬದನೆಕಾಯಿ ಗಿಡ, ಬೆಂಡೆಕಾಯಿ ಗಿಡ ಈ ತರ ಹಾಕ. ಈಗ ಬದನೆಕಾಯಿ ಆಗ್ಬೋದು, ಬೆಂಡೆ ಆಗ್ಬೋದು, ಎಲ್ಲ ಬೀಜ ಹಾಕಿ ಸಸಿ ಮಾಡಿ ಮತ್ತೆ ತಗೊಂಡೋಗಿ ನೆಡುವುದಾ ಹೇಗೆ? ಒಂದ್ ಸ್ವಲ್ಪ ಸಸಿ ಮಾಡಿ ನೆಡ್ತೀನಿ ಸರ್, ಇನ್ನೊಂದ್ಸಲ ಡೈರೆಕ್ಟ್ ಬೀಜ ಮೊಳಕೆ ತೆಗೆದು ಹಾಕ್ಬಿಡ್ತೀನಿ ಸರ್ ನಾನು. ಓಹೋ, ಬದನೆಯನ್ನು ಕೂಡ ಹಾಗೆ ಹಾಕ್ತೀರಾ? ಹೌದು ಸರ್. ಇಲ್ಲ, ಬದನೆಕಾಯಿ ಅಂದ್ರೆ ಅದು ಗಿಡ ಮಾಡಿ ಹಾಕ್ಬೇಕಾಗ್ತದೆ. ಗಿಡ ಮಾಡ್ಬೇಕು. ಯಾವ ಬದನೆ ಇದೆ ಇಲ್ಲಿ? ಇಲ್ಲಿ ಬದನೆಕಾಯಿ ನನ್ನ ಹತ್ರ ಕಾರವಾರದ ಸಂತೆಯಲ್ಲಿ ಅಂತೂ ಎಲ್ಲ ರೀತಿಯ ಬದನೆ ಕೂಡ ಕಾಣ್ತಾ ಇದೆ. ನಮ್ಮ ಹತ್ರ ಸರ್ ನಮ್ ನಾಟಿ ಇರ್ತವಲ್ಲ ದೊಡ್ಡದು, ಆ ಸೈಜ್ ಮಾಡ್ತಾರೆ ಸರ್ ನಾವು. ದೊಡ್ಡದು ದೊಡ್ಡದು ಮತ್ತೆ ಗ್ರೀನ್ ಹಾ ಮಾಡ್ತೀನಿ, ವೈಟ್ ಕಲರ್ ಇದೆ. ನಾಲ್ಕೈದು ತರ ಇದು ಬೇಡಿಕೆ ಇರೋದು ದೊಡ್ಡದು ಸರ್, ದೊಡ್ಡ ಸೈಜ್ ನಾಟಿ ಕಾರವಾರದು. ನಾಟಿ ಹೌದು ಸರ್. ಬದನೆಯಲ್ಲೆಲ್ಲ ಏನೇನು ಸಮಸ್ಯೆ ಬರ್ತದೆ? ಬದನೆಯಲ್ಲಿ ಬದನೆಕಾಯಿಗೆ ಹುಳ ಹೊಡಿತದೆ, ಅದು ಸಮಸ್ಯೆ. ಮತ್ತೆ ಎಲೆಗೆ ಹುಳ ರೌಂಡ್ ಆಗಿ ಬರ್ತವೆ ಹುಳ, ಎಲ್ಲವೂ ಹುಳ ಎಲ್ಲ ಹೊಳತ ಸರ್. ಈ ರೋಗ ಅಂತ ಏನು ಬರೋದಿಲ್ಲ? ರೋಗ ಅಂದ್ರೆ ಈಗ ಮೊದಲು ಬಹಳ ಬರ್ತಿತ್ತು ಸರ್, ನಮ್ಮ ತಂದೆ ಆವಾಗ ಯೂರಿಯಾ ಎಲ್ಲ ಯೂಸ್ ಮಾಡ್ತಿದ್ರು. ನಾನು ಈಗ ರಸಾಯನ ಗೊಬ್ಬರನೇ ಬಂದ್ ಮಾಡಿದ್ನಿ, ಸಗಣಿ ಗೊಬ್ಬರ ಹಾಕ್ತೀನಿ. ಆದ್ರೆ ಹುಳಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದಾವೆ. ಬೆಂಡೆಯಲ್ಲಿ? ಬೆಂಡೆಯಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ ಇಲ್ಲ, ಬೆಂಡೆಯಲ್ಲಿ ಹಸಿರು ಬೆಂಡೆ ಅಂತ ಬಿಳಿ ಬೆಂಡೆ ಅಂತ ಇರ್ತದೆ? ಬೆಂಡೆಯಲ್ಲಿ ಸರ್ ನನ್ನ ಹತ್ರ ಆರು ವೆರೈಟಿ ಇದೆ. ಯಾವ್ದೆಲ್ಲ? ನಮ್ದು ನಾಟಿ ಇದೆ, ಕಡವಾಡ್ ಅಂತ ಹೇಳ್ತಾರೆ, ಕಡವಾಡದ ನಾಟಿ. ಹೌದು, ಅಂಕೋಲದ ಇದೆ, ಮತ್ತೆ ಆನ್ಲೈನ್ ದಲ್ಲಿ ತರಿಸಿಕೊಂಡಿದ್ದೆ. ಆನ್ಲೈನ್ ನಲ್ಲಿ? ಹೌದು. ಆಮೇಲೆ ವ್ಯವಹಾರ ಮಾಡ್ತೀರಿ ನೀವು? ಹೌದು ಸರ್. ಮತ್ತೆ ಗ್ರೀನ್ ನಲ್ಲಿ ಆನ್ಲೈನ್ ದಿಂದ ಸ್ವಲ್ಪ ತರಿಸಿಕೊಡ್ತೀವಿ ಬೀಜ, ಅದು ಕೂಡ ಇದೆ. ಅದನ್ನೆಲ್ಲ ಬೀಜ ಮಾಡಿ ಈಗ ಒಟ್ಟಿಗೆ ಬಿಡ್ತೀನಿ ಸರ್. ಯಾವ್ದು ಒಳ್ಳೇದು, ಹೆಚ್ಚು ಬೇಡಿಕೆ ಇರೋದು ಯಾವ್ದು? ಬೇಡಿಕೆ ಜಾಸ್ತಿ ಇರೋದು ಕಡವಾಡ ಸರ್, ನಮ್ ನಾಟಿ. ಉದ್ದ ಇರ್ತದ ಅದು? ಹೌದು ಸರ್. ಅದು ಅದ್ ನೋಡ್ಲಿಕ್ಕೆ ಡಿಫ್ರೆನ್ಸ್ ಆಗಿರ್ತದೆ, ಅದಕ್ಕೆ ಲೈನ್ ಎಂಟ್ ಲೈನ್ ಇರ್ತದೆ ಸರ್, ಅದಕ್ಕೆ ಅಷ್ಟಪಟ್ಟಿ ಅಂತ ಹೇಳ್ತಾರೆ. ಅಷ್ಟಪಟ್ಟಿ ಸರ್, ಆ ತರ ಇರ್ತದೆ. ಬಾಕಿ ಎಲ್ಲ ನಾಲ್ಕ ಲೈನ್ ಇರ್ತದೆ ಸರ್. ಇದಕ್ಕೆಲ್ಲ ಸಗಣಿ ಗೊಬ್ಬರ ಹಾಕ್ತಿರೋ ಅಥವಾ ನಿಮ್ಮ ಲಿಕ್ವಿಡ್ ಹಾಕ್ತಿರೋ? ಇಲ್ಲ ಸರ್, ಇದು ಸಗಣಿ ಗೊಬ್ಬರ ಸರ್. ಬೆಂಡೆಕಾಯಿಗೆ ಮತ್ತೆ ಎಲ್ಲ ಬೆಂಡೆಕಾಯಿ, ಬದನೆಕಾಯಿ, ಚುಟ್ಮುಟ್ಕಿ ಮತ್ತೆ ಇದೆಲ್ಲ ಇದಕ್ಕೆಲ್ಲ ಸಗಣಿ ಗೊಬ್ಬರ ಸರ್. ಆಮೇಲೆ ಇನ್ನೊಂದು ವಿಶೇಷವಾಗಿ ನೀವು ನಮ್ಮ ಕೇಳುಗರು ಗಮನಿಸಬೇಕು, ಇವರು ಸ್ವತಃ ಯಾವುದೇ ಹಸುವನ್ನ ಸಾಕೊಂಡಿಲ್ಲ. ಇಲ್ಲ ಸರ್. ರಸ್ತೆ ಬದಿಯಲ್ಲಿ ಸಿಗುವಂತಹ ಸಗಣಿಯನ್ನೇ ಸಂಗ್ರಹಿಸಿಕೊಂಡು ನೀವು ತರಕಾರಿ ಕೃಷಿ ಮಾಡ್ತಾ ಇದ್ದೀರಿ ಸರ್, ಸ್ವಲ್ಪ ಅನುಭವದ ಬಗ್ಗೆ ಹೇಳಿ. ಅಂದ್ರೆ ನಾನು ಮೊದಲು ನಮ್ಮ ತಂದೆಯವರು ರಾಸಾಯನಿಕ ಯೂಸ್ ಮಾಡ್ತಿರಲ್ಲ, ಅದನ್ನು ಬೇಡ ಅಂತ ಬೇಡ ಅಂತ ನಾನು ಬೆಳಿಗ್ಗೆ ರೋಡ್ ಮೇಲೆ ಹೋಗ್ಬೇಕಾದ್ರೆ ನೋಡ್ತೀವಿ ಸಗಣಿ ಎಲ್ಲ ರಾಶಿ. ಬೆಳಿಗ್ಗೆ ಎಷ್ಟು ಗಂಟೆ ಹೋಗ್ತೀವಿ? ಬೆಳಿಗ್ಗೆ 6 ಗಂಟೆ ಸರ್ ಹೋಗ್ತೀವಿ. 6 ಗಂಟೆ? 6 ಗಂಟೆ ಬುಟ್ಟಿ ತಗೊಂಡು ಹೋಗ್ತೀರಿ? ಒಂದು ಬಕೆಟ್ ತಗೊಂಡು ಹೋಗ್ತೀವಿ ಸರ್. ದಿವಸಕ್ಕೆ ಒಂದು 2 ಗಂಟೆ ಒಳಗಡೆ 7-8 ಬಕೆಟ್ ತಗೊಳ್ತೀವಿ ಸರ್. ಓಹೋ, 7-8 ಬಕೆಟ್ ಸಗಣಿಗಿಂತ ಸಂಗ್ರಹಿಸ್ತೀರಿ ಡೈಲಿ ಸರ್? ಒಂದೂವರೆ ತಿಂಗಳ ಹತ್ರದಲ್ಲಿ ಸಿಗ್ತದೆ, ಅದು ಸ್ವಲ್ಪ ದೂರ ಹೋಗ್ತದೆ. ಇಲ್ಲ ಸರ್, ಈ ಕಡೆ ಡಿ ಸಿ ಆಫೀಸ್ ಕಡೆ ಎಲ್ಲ ಹೋಗ್ಬೇಕು ಸರ್. ಇಲ್ಲಿ ಹತ್ರ ಹತ್ರ ಸರ್, ಮೇನ್ ರೋಡಿಗೆ. ಈ ಮಳೆಗಾಲದಲ್ಲೆಲ್ಲ ಕರಗಿ ಹೋಗ್ತದಲ್ಲ ಸರ್? ಮಳೆಗಾಲದಲ್ಲಿ ತಗೊಂಡು ಹಾಕಿ ಇರುದು ಸರ್, ನೀರಾಗಿ ಹೋಗ್ತದೆ, ನಮ್ಮ ಗದ್ದೆ ನೀರು ತುಂಬುತ್ತಲ್ಲ. ಈ ತರ ಮಳೆಗಾಲದಲ್ಲಿ ಸಗಣಿ ಮಳೆಗಾಲ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಸರ್. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಮಲ್ಕೊಂಡು ಇರ್ತವಲ್ಲ, ಎಲ್ಲಿ ಮಲಗಿರ್ತಾವ ಗೊತ್ತಿಲ್ಲ ಸರ್, ಅಲ್ಲಿ ಏರಿಯಾ ಹೋಗ್ತೀನಿ ಸರ್ ನಾನು. ಇದನ್ನು ಸಾಗಿಸ್ಲಿಕ್ಕೆ ಸೈಕಲ್ ಏನಾದ್ರು ಇಟ್ಕೊಂಡಿದ್ರ? ಇಲ್ಲ, ಸೈಕಲ್ ತಗೊಂಡು ಸರ್ ನಾನು, ಸೈಕಲ್ ಮೇಲೆ. ಸೈಕಲ್ ಮೇಲೆ ತಗೊಂಡು? ಸೈಕಲ್ ಮೇಲೆ ಸರ್. ಈಗ ಸಗಣಿಯನ್ನ ತಗೊಂಡೋಗಿ ಏನ್ ಮಾಡ್ತೀರಿ? ಅದು ಒಂದು ಗುಂಡಿ ಮಾಡಿದೀನಿ, ಆ ಗುಂಡಿಯಲ್ಲಿ ಹಾಕಿದ್ರೆ ರಹಸ್ಯ ಮಾಡಿರ್ತೀನಿ. ಅದು ಕೊಳಿಲಿಕ್ಕೆ ಬಿಡ್ತೀರಾ? ಆ ಕೊಳಿತೇವೆ ಸರ್. ಅದು ನಾನು 15 ದಿವಸಕ್ಕೆ ಒಂದ್ಸಲ ಮಣ್ಣನ್ನು, ನಮ್ಮ ಮಣ್ಣು ಮತ್ತು ಸಗಣಿ ಮಿಕ್ಸ್ ಮಾಡಿರ್ತೀನಿ. ಓಹೋ, 3-4 ದಿವಸಕ್ಕೆ ಮಿಕ್ಸ್ ಮಾಡ್ತೀನಿ, ಅದು ಬೇಗ ಪೌಡರ್ ಆಗಿಬಿಡ್ತದೆ. ಎಷ್ಟು, ಒಂದು ತಿಂಗಳಲ್ಲಿ ಆಗ್ತದ? ಇಲ್ಲ, 15-20 ದಿವಸ ಆಗ್ತದೆ ಸರ್. 20 ದಿವಸದಲ್ಲಿ? ಹೌದು ಸರ್. ಮತ್ತೆ ಹಾಕೋದು ಹೇಗೆ ಗಿಡಗಳಿಗೆ? ಗಿಡ ಆದ್ಮೇಲೆ ಒಂದು 20 ದಿವಸ ಆದ್ಮೇಲೆ ಗಿಡದ ಬುಡದ ಸೈಡ್ ಇಂದ ಹಾಕುದು ಸರ್. ಮತ್ತೆ ಮಣ್ಣು ಹಾಕ್ತೀರಿ, ಏರಿ ಹಾಕ್ತೀರಿ? ಅದ್ರ ಮೇಲೆ ಮಣ್ಣು ಹಾಕು ಸರ್. ಮಣ್ಣು ಹಾಕ್ತೀರಿ? ಆಮೇಲೆ ಈಗ ಸ್ಪ್ರಿಂಕ್ಲರ್ ನೀರು ಹಾಕುದು ಅಂತ ಹೇಳಿದ್ರಿ. ಹೌದು. ಈ ಕೀಟ ಬಂದ್ರೆ ಏನ್ ಮಾಡ್ತೀರಿ? ಕೀಟ ಬಂದ್ರೆ ನಾನು ನೋಡ್ತೀನಿ ಸರ್, ಜಾಸ್ತಿ ಕೀಟ ಇದ್ರೆ ಆ ಗಿಡನೇ ಕಿತ್ ಬಿಸಾಡ್ತೀನಿ ಸರ್. ಗಿಡವನ್ನ ಬಿಸಾಡ್ತೀನಿ. ಅದು ಕಡಿಮೆ ಇದೆ ಜಾಸ್ತಿ. ಈಗ ನಂದು ಈಗ ಸಗಣಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಕೀಟ ಬಹಳ ಕಡಿಮೆ ಆಗಿದೆ ಸರ್. ಓಹೋ, ಅಂದ್ರೆ ಸಾವಯವ ರೀತಿಯಲ್ಲಿ ಮಾಡಿದ್ರೆ ನಿಮ್ಗೆ ಕೀಟದ ಬಾಧೆ ಕಡಿಮೆ? ಕಡಿಮೆ ಸರ್, ಬಹಳ ಕಡಿಮೆ. ಬಂದ್ರೆ ಏನ್ ಮಾಡ್ತೀರಿ? ಬಂದ್ರೆ ನಾನು ಎಷ್ಟು ಬಂದಿದ್ನೋ ಅಷ್ಟು ಏರಿಯಾದನ್ನ ಬಿಟ್ಬಿಡ್ತೀನಿ ಸರ್, ಕಿತ್ ಬಿಸಾಡ್ತೀನಿ. ಅಲ್ಲ, ಹಾಗೆ ಬಿಟ್ಟು ಬೇರೆ ಗಿಡಗಳಿಗೆ ಬರ್ತವಲ್ಲ? ಅದ್ ತೆಗೆದು ಮತ್ತೆ ಬೇರೆ ಗಿಡ ನಾಟಿ ಮಾಡಿ ಸರ್. ಸಣ್ಣ ಇರುವಾಗ ಬರ್ತಲ್ಲ, ದೊಡ್ಡಾದ್ಮೇಲೆ ಅಷ್ಟು ಇದಾಗುದಿಲ್ಲ ಸರ್. ಅದು ಬರೋದಿಲ್ಲ? ಇಲ್ಲ ಸರ್. ಈ ಬೇವಿನ ಎಣ್ಣೆ ಮತ್ತೆ ಹುಳಿ ಮಜ್ಜಿಗೆ ಅಂತದೇನಾದ್ರು ಪ್ರಯೋಗ ಮಾಡಿದ್ರ? ಇಲ್ಲ, ಅದನ್ನು ಮಾಡಲಿಲ್ಲ ಸರ್. ಮಾಡುವಂತ ವಿಚಾರ ಇದ್ದು ಏನು ಮಾಡಲಿಲ್ಲ ಸರ್. ಅದು ಮಾಡಿಲ್ಲ ಸರ್. ಮತ್ತೆ ಹೇಗೆ ಹತೋಟಿ ಆಗ್ತದೆ? ಈಗ ಈ ಹರಿವೆ ಸೊಪ್ಪು ಆಗ್ಬಹುದು ಅಥವಾ ಮೂಲಂಗಿ ಆಗ್ಬಹುದು ಇದಕ್ಕೆಲ್ಲ ಬರುದಿಲ್ಲ? ಇಲ್ಲ ಸರ್, ಇದಕ್ಕೆಲ್ಲ ಜಾಸ್ತಿ ಬರುದಿಲ್ಲ, ರೋಗ ಬರುದಿಲ್ಲ. ಬದನೆಕಾಯಿ ಗಿಡಕ್ಕೆ ಅಷ್ಟೇ ಬರ್ತದೆ ಸರ್. ಇಲ್ಲ ಬೆಂಡೆಕಾಯಿ ಬಂದ್ರೆ ಅಪರೂಪ ಬರ್ತದೆ, ಬೆಂಡೆಕಾಯಿ ಇಲ್ಲ ಬರುದಿಲ್ಲ ಸರ್. ಜಾಸ್ತಿ ಬರುದು ಅಂದ್ರೆ ಬದನೆಕಾಯಿ ಗಿಡಕ್ಕೆ. ಸರ್, ಈಗ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ, ಎಲ್ಲಿ ಮಾರಾಟ ಮಾಡ್ತೀರಿ, ಹೇಗೆ ಬೆಲೆ ಸಿಗ್ತಾ ಇದೆ? ಬೆಲೆ ಸರ್ ಅಡ್ಡಿಲ್ಲ, ಒಳ್ಳೆ ಸಿಗ್ತಾ ಇದೆ. ನಮ್ಗೆ ಕಾರವಾರದ 10 ರೂಪಾಯಿ 20 ರೂಪಾಯಿ ಅಂತ ತಗೋ, ಅದಕ್ಕೂ ಜಾಸ್ತಿ ತಗೋದಿಲ್ಲ. ಅದೇ ಮಾರ್ಕೆಟ್ ಎಲ್ಲಿ ಮಾರಾಟ ಮಾಡ್ತೀವಿ? ನಮ್ಮಅಮ್ಮ ಇಲ್ಲಿ ಆರ್ಸನ್ ಕೋದಿ ಅಪ್ಪಜಿತ್ ಕುತ್ಕೋತಾರೆ, ಬುಟ್ಟಿ ತಗೊಂಡು ಡೈಲಿ ಸಂಜೆ ಕುತ್ಕೋತಾರೆ. ಒಂದೊಂದ್ ದಿವಸ ಬೆಳಿಗ್ಗೆ ಜಾಸ್ತಿ ತರಕಾರಿ ಬೆಳೆದ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಮಾರ್ತಾರೆ. ನಾವು ದಿವಸಕ್ಕೆ ಎಷ್ಟು ಬೇಕು ಅಷ್ಟೇ ಕಿತ್ಕೊಂಡು ಎಷ್ಟು ಸೇಲ್ ಆಗ್ತದೆ ಅಷ್ಟೇ ಮಾರಾಟ ಮಾಡ್ತೇವೆ. ಒಂದು ಬುಟ್ಟಿ ತರಕಾರಿ ಒಂದು ಬುಟ್ಟಿ ಎರಡು ಬುಟ್ಟಿ ತಗೊಂಡು ಮಾಡ್ತಾರೆ. ಮತ್ತೆ ಎಲ್ಲ ವಿಧವಾದ ತರಕಾರಿ ಸರ್, ನಮ್ದೆಲ್ಲ ಸೇಲ್ ಆಗ್ತದೆ. ಒಂದೇ ತರ ಇರುದಿಲ್ಲ, ಬದನೆಕಾಯಿ ಬದನೆಕಾಯಿ ಎಲ್ಲ ಇರ್ತದೆ. ನಮ್ದು ಹರಿಕೆ ಇರ್ತದೆ, ಕೊತ್ತಂಬರಿ ಇರ್ತದೆ, ಸ್ವಲ್ಪ ಸಬ್ಬಸ್ಕಿನ ಇರ್ತದೆ, ಪಾಲಕ್ ಇರ್ತದೆ, ಮೂಲಂಗಿ ಇರ್ತದೆ, ಬೆಂಡೆಕಾಯಿ ಚುಟ್ಮುಟ್ಕಿ ಈ ತರ ಎಲ್ಲಾನು ಇದ್ಮೇಲೆ ಎಲ್ಲ ತಗೊಂಡು ಹೋಗ್ತಾರೆ ಜನ. ಅಂದ್ರೆ ಈಗ ಸಗಣಿ ಗೊಬ್ಬರ ಹಾಕಿ ಬೆಳೆದಿರುವಂತಹ ಈ ಹರಿವೆನೋ ಸೊಪ್ಪು ಅಂತ ಗೊತ್ತಾಗ್ತದ ಪರಿಮಳದಲ್ಲಿ? ಗೊತ್ತಾಗ್ತದ ಇಲ್ಲ, ಹಾಗೆಂತ ಗೊತ್ತಾಗುದಿಲ್ಲ ಸರ್. ಇಲ್ಲ ಇಲ್ಲ, ಪರಿಮಳ ಏನ್ ಬರುದಿಲ್ಲ ಸರ್. ಹಾಗಲ್ಲ ಹಾಗಲ್ಲ, ಈಗ ರಾಸಾಯನಿಕ ಹಾಕಿ ಬೆಳೆದ್ರೆ ಅದರ ಒಂದು ಗುಣಮಟ್ಟವೇ ಬೇರೆ ಸರ್. ಅದು ಚಪ್ಪೆ ಹೊಡ್ತದೆ ಸ್ವಲ್ಪ. ಇದಕ್ಕೆ ಜಾಸ್ತಿ ಸ್ಮೆಲ್ ಇರ್ತದೆ, ರುಚಿ ಇರ್ತದೆ, ರುಚಿ ಇರ್ತದೆ, ಸ್ವೀಟ್ ಆಗಿರ್ತದೆ. ಅಂತೂ 20 ಗುಂಟ ಜಾಗದಲ್ಲಿ ನೀವು ತರಕಾರಿ ಬೆಳೀತ್ರಿ, ವಾರ್ಷಿಕವಾಗಿ ಎಷ್ಟು ಒಂದು ಆದಾಯ ಬರ್ತದೆ ನಿಮಗೆ? ಆದಾಯ ಅಂದ್ರೆ ಸರ್, ನಾನು ಬೀಜಕ್ಕಂತ ಒಂದು 3,000-4,000 ಖರ್ಚು ಮಾಡ್ತೀನಿ. ಗೊಬ್ಬರಕ್ಕಂತ ಖರ್ಚು ಮಾಡೋದಿಲ್ಲ. ಅದೇ ಸ್ಪ್ರೇ ಗೊಬ್ಬರ ತಂದ್ರೆ ಸ್ವಲ್ಪ ಖರ್ಚು ಮಾಡ್ತೀನಿ, ಒಂದು 1,000 ಅಷ್ಟೇ. ಅದಕ್ಕೆ ರೇಟೇ ಇದೆ ಅಷ್ಟಿದೆ, ಅಲ್ಲಿ ಯಾರು ತೋರುದಿಲ್ಲ. ಸರಿ ಸರಿ. ಆಮೇಲೆ ಆದಾಯ ಅಂದ್ರೆ 70,000-80,000 ಮಾಡಬಹುದು ಸರ್. 6 ತಿಂಗಳಲ್ಲಿ ಮಾಡ್ತೀನಿ ಸರ್ ನಾನು, ನವೆಂಬರ್ ಇಂದ ಮೇ ವರೆಗೂ. 6 ತಿಂಗಳು ನಿಮ್ಗೆ ಈ ಉದ್ಯೋಗ? ಹೌದು ಸರ್. ಬೇರೆ ಸಮಯದಲ್ಲಿ ಏನ್ ಮಾಡ್ತೀರಿ? ಬೇರೆ ಸಮಯ ಸರ್, ಈಗ ಮಳೆಗಾಲದ ಏನಾಗ್ತದೆ, ನಮ್ಮ ಹತ್ರ ಕೆಲಸ ಇರೋದಿಲ್ಲಲ್ಲ. ಈಗ ಬೀಚ್ ಅಲ್ಲಿ ಎಂಡಿ ಬಲೆ ಅಂತ ಕೆಲಸ ಹೋಗ್ತೀನಿ ಸರ್. ಎಂಡಿ ಬಲೆ ಅವ್ರದ್ದು ಮೀನ್ ಹಿಡಿತಾರ ಬೋಟ್ ಕಾರು, ಎಂಡಿ ಬಲೆ ಅಂತ, ಅದರಲ್ಲಿ ನಾನು ಕೆಲಸ ಹೋಗ್ತೀನಿ ಸರ್. ಅದು ಇಡೀ ದಿವಸ ಕೆಲಸ ಇರೋದಿಲ್ಲ? ಇಲ್ಲ, ಇಡೀ ದಿವಸ ಇರೋದು ಸರ್. ಅದು 1 ಗಂಟೆ 2 ಗಂಟೆ ಅಷ್ಟೇ, ಒಂದು ಎಂಡಿ ಬಲೆ ಹೊಡೆದ್ರೆ 2 ಗಂಟೆ ಒಳಗಡೆ ಕೆಲಸ ಮುಗಿತದೆ ಸರ್. ಅದು ಬೋಟ್ ಅಲ್ಲಿ ಹೋಗಬೇಕಾಗ್ತದ? ನಾವು ಹೋಗುದಿಲ್ಲ ಸರ್, ಅವ್ರು ಹೋಗ್ಕೊಂಡು ಹಾಕೊಂಡು ಬರ್ತಾರೆ ಬಲೆ, ನಾವು ಮೇಲ್ಗಡೆ ಕೆಲಸ ಮಾಡಿ. ಎಷ್ಟು ಬೇಕಾಗ್ತದೆ ಜನ? ಜನ ಸಾಧಾರಣ 30-50 ಜನ ಬೇಕಾಗ್ತದೆ ಸರ್, ಬಲೆನ ಹಿಡಿದು ಎಳಿಲಿಕ್ಕೆ. ಈಗ ಮಳೆಗಾಲ ಸೀಸನ್ದಲ್ಲಿ, ಮಳೆಗಾಲ ಸ್ವಲ್ಪ ಈಗ ಒಂದು 2 ತಿಂಗಳು ಬಿಟ್ಟ ಮೇಲೆ ಸಾಧಾರಣ 15 ಜನ ಇದ್ರು ನಡೀತದೆ, 20 ಜನ ಇದ್ರು ನಡೀತದೆ ಸರ್. ಈಗ ಮೀನುಗಳ ಪ್ರಮಾಣ ಕಡಿಮೆ ಇದೆಯಾ? ಈಗ ಕಡಿಮೆ ಇದೆ ಸರ್, ಈಗ ನೋಡ್ಬೇಕು ಮುಂದೆ ಮೈನ್ ಬರ್ತದೆ ಅಂತ ನೋಡ್ಬೇಕು ಸಿಗ್ತದೆ ಅಂತ. ನಿಮಗೆ ಗಂಟೆ ಲೆಕ್ಕದಲ್ಲಿ ಸಂಬಳ ಕೊಡ್ತಾರೆ? ಇಲ್ಲ ಸರ್, ಅದು ಅವರು ಅಮೌಂಟ್ ಎಷ್ಟ್ ಆಗದ ಅದ್ರ ಮೇಲೆ ಪರ್ಸೆಂಟೇಜ್ ಇರ್ತದೆ, ಅದ್ರ ಮೇಲೆ ಕೊಡ್ತಾರೆ ಸರ್ ನಮ್ಗೆ. 1-2 ಗಂಟೆ ಕೆಲಸ ಇರ್ತದೆ ಅಷ್ಟೇ. ಅದರಲ್ಲಿ ಸಿಕ್ಕಿದ್ರೆ 10 ರೂಪಾಯಿ ಸಿಗ್ತದೆ, 100 ರೂಪಾಯಿ ಸಿಗ್ಬಹುದು, 1,000 ಸಿಗ್ಬಹುದು, 500 ಸಿಗ್ಬಹುದು, ಅದು ನಮ್ಮ ಅದೃಷ್ಟ. ಅದೃಷ್ಟ ಸರ್. ಅಂತೂ ಮಳೆಗಾಲದಲ್ಲಿ ಬೇರೆ ಉದ್ಯೋಗ ಇಲ್ಲದ ಇದೊಂದು ಉದ್ಯೋಗ ಸರ್, ಉದ್ಯೋಗ ಆಗ್ತದೆ ಸರಿ. ಆಮೇಲೆ ಸಮಾಜ ಸೇವೆಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಗಿರಿಧರ್ ಅವರೇ. ಏನ್ ಸಮಾಜ ಸೇವೆ? ಸಮಾಜ ಸೇವೆ ಅಂದ್ರೆ ಸರ್, ನಮ್ದು ಏರಿಯಾದಲ್ಲಿ ನಮ್ದು ಯಾರು ಕರೆದ್ರೆ ನಾನು ಹಾಸ್ಪಿಟಲ್ ಮಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅವರಿಗೆ. ಯಾಕಂದ್ರೆ ಇಲ್ಲಿ ಕಾರವಾರದಲ್ಲಿ ಒಳ್ಳೆ ಹಾಸ್ಪಿಟಲ್ ಇಲ್ಲ, ಸ್ಪೆಷಲ್ ಮಲ್ಟಿ ಸ್ಪೆಷಾಲಿಟಿ ಅಂತ ಹಾಸ್ಪಿಟಲ್ ಆ ಕಡೆ ಇದಾವೆ. ಇಲ್ಲಿ ಸಮಸ್ಯೆ ಆಗಿದ್ರೆ ಒಂದು ಕಡಿಮೆ ಆಗಲಿ ಅಂದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಲಿ ಅಂತ ಅವರು ನನ್ನನ್ನು ಕರೀತಾರೆ. ನಾನು ಅವ್ರಿಗೆ ಕರ್ಕೊಂಡು ಹೋಗಿ ರೈಲ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅವರಿಗೆ, ಜಾಸ್ತಿಯಾಗಿ ರೈಲು ಕರ್ಕೊಂಡು ಹೋಗಿ ಬೆಳಿಗ್ಗೆ ಮಂಗಳೂರು ಟಚ್ ಆಗಿ ಅಲ್ಲಿ ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ಮಾಡೋದಿದ್ರೆ ಮಾಡುದು, ಇಲ್ಲ ಅವ್ರಿಗೆ ರೆಗ್ಯುಲರ್ ಚೆಕಪ್ ಆಗಿದ್ರೆ ಚೆಕಪ್ ಮಾಡ್ಕೊಂಡು ವಾಪಸ್ ಅವ್ರಿಗೆ ಕರ್ಕೊಂಡು ಬರ್ತೀನಿ ಸರ್. ಅಂದ್ರೆ ಮನೆಯವರಿಗೆ ಹೋಗ್ಲಿಕ್ಕೆ ಹೆಚ್ಚು ವ್ಯವಹಾರ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಕಷ್ಟ ಅವರಿಗೆ, ಅಂದ್ರೆ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ ಸರ್, ಎಲ್ಲಿ ಫೈಲ್ ಮಾಡ್ಬೇಕು, ಎಕ್ಸ್ರೇ ಎಲ್ಲಿ ಇರಬೇಕು, ಮತ್ತೆ ಯಾವ ಡಾಕ್ಟರ್ ಸಿಗಬೇಕು ಅಂತ ಅಲ್ಲಿ ಎಲ್ಲ ಓಡಾಡ್ಲಿಕ್ಕೆ ಬೇಕಾಗ್ತದೆ ಸರ್. ಅಲ್ಲಿ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೂ ಕೂಡ ಹೋಗ್ತೀರಿ? ಖಾಸಗಿ ಜಾಸ್ತಿ ನಾನು ಖಾಸಗಿ ಆಸ್ಪತ್ರೆ ಹೋಗ್ತೀನಿ. ಸರ್, ಈಗ ಬೇರೆ ಬೇರೆ ಆರೋಗ್ಯ ಸುರಕ್ಷಾ ಯೋಜನೆಗಳು, ವಿಮೆ ಯೋಜನೆಗಳು ಕೂಡ ಇವೆ, ಇದರ ಸದುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರಾ? ಹೌದು ಸರ್, ನಾನು ಇದು ಪ್ರಧಾನಮಂತ್ರಿ ಆಯುಷ್ಮಾನ್ ಕಾರ್ಡ್ ಇದೆ ಅಲ್ಲ ಸರ್, ಅದು ಬಹಳ ಜನರಿಗೆ ನಾನು ಒದಗಿಸಿಕೊಟ್ಟಿದ್ದೀನಿ ಸರ್. ಅದು ಏನಾದ್ರೂ ವಿಶೇಷತೆ? ವಿಶೇಷ ಅದರದ್ದು ಹಾರ್ಟ್ ಪ್ರಾಬ್ಲಮ್ ಇದ್ರೆ, ಆಪರೇಷನ್ ಮಾಡಿದ್ರೆ, ಅಂದ್ರೆ ಅದು ಕೆಲವೊಂದು ರೋಗಗಳಿಗೆ ಮಾತ್ರ ಅದು ಆಯುಷ್ಮಾನ್ ಕಾರ್ಡ್ ನಡೀತದೆ ಸರ್, ಎಲ್ಲಾ ರೋಗಗಳಿಗೆ ನಡೆಯುವುದಿಲ್ಲ. ಈಗ ಹಾರ್ಟಿಗೆ, ಕಿಡ್ನಿಗೆ, ಹೊಟ್ಟೆಲಿನ ಆಪರೇಷನ್ ಇದ್ರೆ, ಈ ತರ ಅಂತದಕ್ಕೆ ನಡೀತದೆ. ಹೆಚ್ಚು ದೊಡ್ಡ ಖರ್ಚಿರುವಂತಹ ಆಸ್ಪತ್ರೆಗೆ ಹೋಗಬಹುದು? ಹೌದು ಸರ್, ಸ್ವಲ್ಪ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರುದಿಲ್ಲ ಸರ್. ಆಯುಷ್ಮಾನ್ ಕಾರ್ಡ್ ಬಗ್ಗೆ ನಮ್ದು ಪೇಷಂಟ್ ಕರ್ಕೊಂಡು ಹೋಗಿದ್ರೆ ಅದ್ರ ಬಗ್ಗೆ ಎಲ್ಲ ನಾ ಮಾಹಿತಿ ಕೊಟ್ಟು ಅವರಿಗೆಲ್ಲ ಸರಿ ಮಾಡ್ಕೊಂಡು ಬರ್ತೀನಿ ಸರ್. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೂ ಕೂಡ ನೀವು ಸಂಘದ ಸದಸ್ಯರಾಗಿದ್ದೀರಿ, ಈ ಬಗ್ಗೆ ಹೇಳಿ. ನಾವು ಒಂದು ಸಂಘ ಮಾಡಿದ್ದಾರೆ, ನಮ್ದು 6 ಜನ ಇದ್ದಾರೆ, ನಾವು ರೆಗ್ಯುಲರ್ ಆಗಿ ಸಂಘ ಮಾಡ್ತಾ ಇರ್ತಾರೆ ಸರ್. ಮತ್ತೆ ಅದರಲ್ಲಿ ಧರ್ಮ ಸಂಘದವ್ರದ್ದು ಸಂಧ್ಯಾ ಸುರಕ್ಷಾ ಅಂತ ಇದೆ, ಅದು ಬಹಳ ಜನರಿಗೆ ನಾನು ಹಾಸ್ಪಿಟಲ್ ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವರಿಗೆ ಆಯುಷ್ಮಾನ್ ಕಾರ್ಡಿಂದು ಉಪಯೋಗ ಮಾಡಿಕೊಟ್ಟಿದ್ದೀನಿ. ಸರ್, ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಗಿರಿಧರ್ ಅವರು, ಈ ಬೀಜವನ್ನೆಲ್ಲ ನೀವು ಸಂಗ್ರಹಿಸಿ ಇಟ್ಕೊಳ್ಳುವಂತಹದ್ದು ಹೇಗೆ? ಈ ವರ್ಷದ ಬೆಳೆಯಲ್ಲಿ ನಿಮಗೆ ಹರಿವೆ ಬೀಜವೋ ಮೂಲಂಗಿ ಬೀಜವೋ ಇನ್ನೊಂದು ಸಿಗ್ತದೆ, ಅದನ್ನ ಬರುವ ವರ್ಷಕ್ಕೆ ಇಟ್ಕೊಳ್ಳೋದು ಹೇಗೆ? ಬರುವ ವರ್ಷಕ್ಕೆ ನಾವು ನಮ್ದು ಹರಗಿ ಬೀಜ ನಾವೇ ರೆಡಿ ಮಾಡ್ಕೊಳ್ಳಿ. ನಾವು ಈ ವರ್ಷ ಬಿತ್ತದ್ದು ಒಂದೂವರೆ ತಿಂಗಳು ಎರಡು ತಿಂಗಳು ಇಟ್ಟ ಮೇಲೆ ನಾವು ಬೀಜ ಬರ್ತದೆ, ಬೀಜ ನಾವು ಸಂಗ್ರಹಿಸ್ಕೊಂಡು ಮಾಡಿ ಇಡ್ತಾರೆ. ಬೀಜಕ್ಕಂತಲೇ ಗಿಡವನ್ನು ಹಾಗೆ ಬಿಡ್ತೀವಿ ನಾವು, ಅದನ್ನೇ ಮಾಡ್ತೀವಿ. ಮತ್ತೆ ಬೆಂಡೆಕಾಯಿ ಗಿಡನು ಹಾಗೆ ಸಂಗ್ರಹಿಸುವುದು ಹೇಗೆ, ಇಟ್ಕೊಳ್ಳೋದು ಹೇಗೆ? ಅದನ್ನು ಚೆನ್ನಾಗಿ ಒಣಗಿದ ಮೇಲೆ, ಈಗ ಮಳೆಗಾಲದಲ್ಲಿ ಒಣಗುದಿಲ್ಲ, ಮಳೆಗಾಲ ಬೇಸಿಗಾಲದಲ್ಲಿ ಒಣಗಿರ್ತ ಅಲ್ಲ ಗಿಡದಲ್ಲಿ ಕಾಯಿ ಒಣಗಿರ್ತ, ಅದು ಬೀಜ ತೆಗೆದು ಎರಡು ಮೂರು ಬಿಸಿಲು ಚೆನ್ನಾಗಿ ಒಣಸಿ ಪ್ಯಾಕ್ ಮಾಡಿ ಇಟ್ಬಿಡುದು. ಪ್ಲಾಸ್ಟಿಕ್ ಚೀಲ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಂತ ಹಾಕೊಂಡು ಪ್ಯಾಕ್ ಮಾಡಿ ಇಡುದು, ಮತ್ತೆ ಅದು ಓಪನ್ ಮಾಡುದಿಲ್ಲ, ನೆಕ್ಸ್ಟ್ ಹಾಕಬೇಕಾದ್ರೆ. ಈಗ ನೀವು ಎರಡು ಮೂರು ನಮೂನೆದು ಹರವೆ ಇದೆ ಅಂತ ಹೇಳಿರಿ, ಮತ್ತೆ ಏಳು ಎಂಟು ಬದನೆ ವೆರೈಟಿ ಇದೆ ಅಂತ ಹೇಳಿರಿ, ಪ್ರತ್ಯೇಕವಾಗಿ ಹೆಸರು ಬರೆದು ಇಟ್ಕೊಳ್ತೀರಾ? ಇಲ್ಲ ಸರ್, ಅದೆಲ್ಲ ಗಿಡ ಮೇಲೆ ಆದ್ಮೇಲೆ ಬರ್ತೀವಿ, ಅಲ್ಲೇ ಮಿಕ್ಸ್ ನಾ ಮಾಡ್ತೀನಿ, ನನ್ನ ಹತ್ರ ಯಾರು ತಗೊಂಡು ಹೋಗುದಿಲ್ಲ ಅಲ್ಲ, ಅದಕ್ಕೆ ನನಗೆ ಯಾರು ಬೇಕಾದ ನಾನು ಬಂದ್ರೆ ಗಿಡ ಕೊಡ್ತೀನಿ ನಮ್ಮ ಮನೆ. ಈಗ ಈ ವರ್ಷ ಇಂಥದ್ದೇ ಜಾಸ್ತಿ ಬೇಕು ಅಂತ ಕೇಳಲು ಹೋಗಿಲ್ಲ? ಇಲ್ಲ ಸರ್, ಇಲ್ಲ, ನಾನೆಲ್ಲ ಮಿಕ್ಸ್ ಮಾಡ್ತೀನಿ ನಾನು, ಮಿಕ್ಸ್ ಮಾಡಿರ್ತೀನಿ. ಹೌದು, ಆ ತಳಿಯಲ್ಲೂ ಕೂಡ ಮಿಕ್ಸ್ ಆಗ್ತದ ಆಮೇಲೆ? ಹೌದು ಸರ್, ತಳಿ ಮಿಕ್ಸ್ ಆಗುತ್ತೆ, ಆದ್ರೆ ಕಡುವಾಡ ನಾಟಿ ಬಂಡೆ ಮಾತ್ರ ಪರಿಚಯ ಮಾಡಿ, ಅದು ಸಪರೇಟ್ ಮಾಡಿ ಇಟ್ಕೊಳ್ತೀನಿ ಬೀಜ, ಬಾಕಿ ಎಲ್ಲ ಬೀಜ ಮಿಕ್ಸ್ ಮಾಡಿರ್ತೀನಿ. ಮತ್ತೆ ನನಗೆ ಬೇರೆ ತರಕಾರಿ ಬೀಜ ಬೇಕಾದ್ರೆ ನಾನು ಅಂಕೋಲ್ ಹೋಗಿ ತಗೊಂಡ್ಬರ್ತೀನಿ ಸರ್. ಅಂಕೋಲ್ ಹೋಗಿ ತಗೊಂಡ್ಬರ್ತೀನಿ ಸರ್. ಅಂದ್ರೆ ಕೀಟನಾಶಕ ಅಥವಾ ರಾಸಾಯನಿಕ ಗೊಬ್ಬರ ಬೇಡ ನಿಮಗೆ? ಬೇಡ ಸರ್, ಬೇಡ ಸರ್, ಅದು ಯೂಸ್ ಮಾಡುದಿಲ್ಲ ಸರ್ ನಾವು, ಮಾಡುದಿಲ್ಲ. ಇಲ್ಲ ಸರ್. ಸರಿ, ಗಿರಿಧರ್ ಅವರೇ, ಇನ್ನೊಂದು ಹವ್ಯಾಸವನ್ನ ನೀವು ಇಟ್ಕೊಂಡಿದ್ರಿ ಅಂತ ಕೇಳಿದೀವಿ, ವಿಶೇಷವಾಗಿ ನಾಣ್ಯದ ಒಂದು ಸಂಗ್ರಹವನ್ನ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ. ಎಷ್ಟು ನಾಣ್ಯದ ಸಂಗ್ರಹ ಇದೆ, ಎಲ್ಲೆಲ್ಲಿ ಸಂಗ್ರಹ ಮಾಡ್ತೀರಿ, ಏನ್ ಮಾಡ್ತೀರಿ? ನಮ್ಮ ಹತ್ರ ಬರೋದು ಗಾಂಧೀಜಿ ಇರ್ತಾವಲ್ಲ ಸರ್, 5 ರೂಪಾಯಿದು, ಮತ್ತೆ ಅಂಬೇಡ್ಕರ್ ಈ ತರ, ವಿಷ್ಣು ದೇವಿ ಈ ತರ, ಇಂತರ ಬಹಳಷ್ಟು ನನ್ನ ಹತ್ರ ಸಂಗ್ರಹಿಸಿದೆ ಸರ್. ಈಗ ಎಲ್ಲಿಂದ ಸಂಗ್ರಹಿಸ್ತೀರಿ ಇದನ್ನೆಲ್ಲ? ಇನ್ನ ಮಾರ್ಕೆಟ್ ನಿಂದ ಯಾರಾದ್ರೂ ಕೊಟ್ರೆ ಮತ್ತೆ ಯಾರ ಹತ್ರ ಇದ್ರೆ ನಾನು ಇಸ್ಕೊಳ್ತೀನಿ ಅವ್ರ ಹತ್ರ. ಅಲ್ಲ, ಅದೀಗ ಹೊಸ್ತೆಲ್ಲ ಆಯ್ತು, ಹಳೆಯ ನಾಣ್ಯಗಳಿದ್ರೆ? ಹಳೇದಿನ್ನು ಯಾರು ಸಿಗಿಲ್ಲ ಸರ್, ಸ್ವಲ್ಪ ಇದೆ, ಇನ್ನು ಯಾರ ಹತ್ರ ಹೇಳಿಟ್ಟಿದ್ದೀನಿ, ಕೊಟ್ರೆ ನಾನು ಕಲೆಕ್ಷನ್ ಮಾಡ್ತೀನಿ ಸರ್. ಕಲೆಕ್ಷನ್ ಮಾಡಿ ಏನ್ ಮಾಡಿ ಸರ್? ಇಟ್ಟು ಒಂದು ಹವ್ಯ ಇಟ್ಕೊಳ್ಳಿ ಸರ್, ನಮ್ಮ ಅದನ್ನ ನೋಡ್ತೀರಿ, ಮಕ್ಳು ಯಾರಾದ್ರೂ ಕೇಳ್ತಾ ಇರ್ತಾರ? ಇಲ್ಲ ಸರ್, ಕೇಳಲಿಲ್ಲ. ಅಂದ್ರೆ ಈ ನಾಣ್ಯದ ವಿಶೇಷತೆ ಏನು ಅಂತ ಏನಾದ್ರು ಇನ್ನೂ ಯಾರು ಕೇಳಲಿಲ್ಲ ಸರ್? ಈ ಇತ್ತೀಚಿನ ದಿವಸಗಳಲ್ಲಿ ಬರುವಂತಹ ಈ 5 ರೂಪಾಯಿ ಕಾಯಿನ್ ಆಗ್ಬಹುದು ಅಥವಾ 2 ರೂಪಾಯಿ 1 ರೂಪಾಯಿ ಕಾಯಿನ್ಗಳು ಇರ್ತಾವಲ್ಲ, ಎಲ್ಲ ಒಂದೇ ಲೆಕ್ಕ ಕಾಣ್ತದಪ್ಪ, ಗುರುತಿಸುವುದು ಬಹಳ ಕಷ್ಟ ಆಗುದಿಲ್ಲ. ಹೌದು ಸರ್, ನಾನು ಓಲ್ಡ್ ಕಾಯಿನ್ಸ್ ಮಾಡ್ತೀನಿ ಸರ್, ಓಲ್ಡ್. ಈಗ ತಾಮ್ರದ ನಾಣ್ಯಗಳೆಲ್ಲ ಇವ್ಯಾ? ತಾಮ್ರ ಒಂದು 5-6 ಇದಾವೆ ಸರ್, ಒಂದು ಒಂದು 1 ಪೈಸೆ 2 ಪೈಸೆ ಚೌಕಾಕಾರದ 1 ಪೈಸೆ ಇದೆ. ಹೌದು ಸರ್, ಇದೆ. ನೋಡಿದಾಗ ನಿಮ್ಗೆ ಏನಿಸ್ತದೆ? ಆವಾಗ ಅಷ್ಟು ಅಂತದೆಲ್ಲ ಇತ್ತಂತ, ಈಗ ಅಂತದೆಲ್ಲ ಇಲ್ಲ ಅಲ್ಲ ಸರ್, ಅದು ಬೇಜಾರಾಗ್ತದೆ. ಎಷ್ಟು ಹಳೆ ಇರ್ಬೋದು ಇದೆಲ್ಲ? 1 ಪೈಸೆ ಕಾಯಿನ್ ಸಾಧಾರಣ ಎಷ್ಟು ಸರ್? 64 ಇಸ್ವಿದು 1 ರೂಪಾಯಿ ನೋಟ್ಸು ಇದೆ ನಮ್ಮ ಹತ್ರ, 1 ರೂಪಾಯಿ ನೋಟು ಇದೆ ಸರ್. ಈಗ 5 ರೂಪಾಯಿಂದ ಕಮ್ಮಿ ಯಾವ್ದಿಲ್ಲ ಸರ್ ಈಗ. ಸರಿ ಗಿರಿಧರ್ ಗುಣಗಿಯವರೇ, ತರಕಾರಿ ಕೃಷಿ ವಿಶೇಷವಾಗಿ ಸಾವಯವ ರೀತಿಯಲ್ಲಿ ನೀವು ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ರಿ, ಅದು ಕಡಿಮೆ ಪ್ರದೇಶದಲ್ಲಿ, ಅಂದ್ರೆ 20 ಗುಂಟೆ ಪ್ರದೇಶದಲ್ಲಿ ನೀವು ಮಾಡ್ತಾ ಇದ್ರಿ, ಸ್ವಾವಲಂಬಿ ಜೀವನವನ್ನು ಮಾಡ್ತಾ ಇದ್ರಿ, ಜೊತೆಗೆ ಒಂದು ಒಳ್ಳೆಯ ಹವ್ಯಾಸವನ್ನು ಇಟ್ಕೊಂಡಿದ್ದೀರಿ. ಯಾರಿಗೆಲ್ಲ ಅನಾರೋಗ್ಯದ ಸಮಸ್ಯೆ ಇದೆಯೋ ಅವರನ್ನ ಸರಿಯಾದಂತಹ ಒಂದು ಆಸ್ಪತ್ರೆಗೆ ನೀವು ದಾಖಲಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತರಕಾರಿ ಕೃಷಿ ಹಾಗೂ ಸಮಾಜ ಸೇವೆ ಅನುಭವ ಈ ಕುರಿತು ಕಾರವಾರದ ಹಬ್ಬುವಾಡ ಗುಂಗಿವಾಡದ ಗಿರಿಧರ್ ಎನ್ ಗುಂಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈಗ ಒಂದೆರಡು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ದತೆಗೆ ಮನಿಲೆ ದತೆ ಮಲೆ ಸಿಬೆ ದತೆಗೆ ಬೇಂದೆ ಕರಿಯಲಾಗಿ ದತೆಗೆ ಮಲೆ ದತೆ ಮಲೆ ತಿಬೆ ಬೇಂದೆ ಕರಿಯಲಾಗಿ ದತೆಗೆ ಮಲೆ ದತೆ ಮಲೆ ತಿಬೆ ಕರಿಯಲಾಗಿಲೆ ದತೆಗೆ ಮಲೆ ದತೆ ಮಲೆ ತಿಬೆ ರಂಗಿಲೋಬೆ ಅಂತ ಕರಿಯಲಾಗಿ ದತೆಗೆ ಮಲೆ ದತೆ ಮಲೆ ತಿಬೆ ಮರಳೋಬೆ ಅಂತ ಕರಿಯಲಾಗಿಲೆ ಮಂಡಿ ಒಂದಿಲೆ ತೆರ್ತು ಕುಳ ಮರಿಲಾ ಚಪಕ ದೇವಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ಮೈವಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ಹತಿ ಲಗಲೆ ತುಗೋ ತುಜೆ ಪುಷೆ ಪುಸ ಹತಿಯ ತುಜ ಬಲ ಗೋಡ್ಯ ಹತಿ ಲಗಲೆ ತುಗೋ ತುಜೆ ಪುಷೆ ಪುಸ ಹತಿಯ ತುಜ ಬಲ ಗೋಡ್ಯ ಹತಿ ಲಗಲೆ ತುಗೋ ತುಜೆ ಹತಿ ಲಗಲೆ ತುಗೋ ತುಜೆ ಪುಷೆ ಪುಸ ಹತಿಯ ತುಜ ಬಲ ಗೋಡ್ಯ ಹತಿ ಲಗಲೆ ತುಗೋ ತುಜೆ ಹತಿ ಲಗಲೆ ತುಗೋ ತುಜೆ ಪುಷೆ ಪುಸ ಹತಿಯ ತುಜ ಬಲ ಡೋಲಿ ಅತಿ ಲಗಲೆ ತುಗೋ ತುಜೆ ಅತಿ ಲಗಲೆ ತುಗೋ ತುಜೆ ಪೋಷೆ ಪೋಷ ಲಗೆ ತುಜೋ ಮಾವಾಲ್ಯಾ ಘೋಡ್ಯಾ ಪಾಸ ಪುಡಾಚೆ ಗೇಶಾ ಮೇಳಿ ಅಂತಿ ದುರಲಾಗ್ಯಾ ಬತಿ ಸಮಾಸೆ ಪಾತುರಿ ದೇವಾ ದೇ ಮುಕ್ತೂ ದಿಲಾಗೇ ಮೀ ದಾತಾ ಮಾಯಾಮರಾಗಿಡುದೀಸ ಚಿತರಂಗಿ ಹರ್ಯಾಳಿ ಪಾಲನ ಪೊಸೋರಿ ಚಿತರಂಗಿ ಹರ್ಯಾಳಿ ಪಾನು